ಕಸ್ತೂರಿ ಕಾಟನ್ ಯೊಂದಿಗೆ. ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಸ್ನೇಹಿತರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೋರಣ ಪ್ರಸಾರವಾಗಲಿದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ಅನಂತರ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ, ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ತೋರಣ ಹೋರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ, ಓಹೋಹೋ, ಬಾಜಯಣ್ಣ ನೆಂದವ್ರ ಮನದಲ್ಲಿ ಅನ್ಬಿಟ್ಟು ಅದೇನಪ್ಪ ಈ ಮಟ್ಟಕ್ಕೆ ಬಿರ್ಬಿರನ್ ಬರ್ತಾ ಇದೆಯೇ? ಕೊಳ್ಳಿಗೆ ಆ ಒಂದ್ ಹಾಕೊಂಡಿಲ್ಲ ನೀನು. ಅಂದ್ರೆ ಈಶ್ವರನ ಹೆಸರು ಮಾಡಿಕೊಂಡಿದ್ಯಾ ಚಂದ್ರ ಅಂತ? ಅವು ಒಂದ್ ಹಾಕಬಿಟ್ಟಿದ್ರೆ ಪಂಚಮಿ ಹಬ್ಬಕ್ಕೆ ಸರಿಯಾಗಿರೋದ್ ನೋಡು. ನಿನ್ನೆ ಕುಂದ್ರಸ್ಬಿಟ್ಟು ಪೂಜೆ ಮಾಡಿ ಶಿವ ಮಹಾತ್ಮೆ ಮಾಡಿಸ್ತಿದ್ದಾರಪ್ಪ ಊರಲ್ಲಿ ನಾಟಕ. ಶಿವ ಮಹಾತ್ಮೆ ಅಲ್ಲ ಕಣಣ್ಣ, ಹೋದ ವಾರ ಪಂಚಮಿ ಹಬ್ಬ ಇರ್ನಿಲ್ವಾ, ಕಮಲಕ್ಕ ಕೇಳೇ ಕೇಳದ್ಲು. ಏ ಸುಮ್ನೆ ಉತ್ತಕ್ಕೆ ಹೋಗಿ ಹಾಲೆರಿಯದ ಯಾಕೆ? ಅದೇ ನಾವು ಹಾಲು ಕುಡ್ದದ ಚಂದ್ರನ ನಿಜವಾದ ಹಾವನ್ನೇ ತಕಬಂದು ಪೂಜೆ ಮಾಡುಮ ಅಂತ ಅಲ್ವಾ? ನಿಜವಾದ ಹಾವು ಸುಮ್ನೆ ಕುಂತ್ಕತದ? ಯಾರು ಕೊಳ್ಳಿಗೆ ನೇತ ಹಾಕೊಂಡ್ರೆ ಸಿನಿಮಾದಾಗೆಲ್ಲ ತೋರಿಸ್ತಾರಲ್ಲ ಈಶ್ವರನ್ ಪಾರ್ಟ್ ಮಾಡಿದವರು. ಕೆಲವು ಬುಸ್ ಕೊಡ್ತಾ ಇರ್ತದೆ, ಕೆಲವು ಏನೋ ಇದ್ರದ್ದು ಪ್ಲಾಸ್ಟಿಕ್ದು ಅಂತ ಕಾಣ್ತದೆ, ಅಳ್ಳಾಡ್ತಿರ್ತದ ಪೂರ್ತಿ. ಈಗ ಹಂಗೆ ಒಂದ್ ಆವಾಸ ಉತ್ ಕೂರಿಸ್ಬಿಟ್ಟಿದ್ರೆ ನಿಂಗೆ ನಂಗೆ ಅಲ್ಲ ಕಿತ್ಬಿಟ್ಟು ತೀರಾ ಬುಸ್ ಬುಸ್ ಅನ್ಕೊಂಡಿರೋದು ಪೂಜೆ ಆಗಿರೋದು. ಅಂದ್ರೆ ನೀನ್ ಹಬ್ಬ ಹರಿದಿನಗಳು ಬಂತು ಅಂತಂದ್ರೆ ಹಬ್ಬದಲ್ಲಿ ಯಾವ್ಯಾವ ದೇವರು ಇರ್ತದೋ ಆ ದೇವ್ರ ಅವತಾರದಲ್ಲೆಲ್ಲ ನೋಡಕ್ಕೆ ನೀನು ಬಲು ಇಷ್ಟ ಪಡ್ತಿದ್ದೆ. ಇಬ್ಬರು ನನ್ನ ಸ್ನೇಹಿತ ಅಲ್ವಾ ನೀನು, ಎಷ್ಟು ಖುಷಿ ಪಡ್ಬೇಕು. ನಿನ್ಗೆ ಯಾವ ಹಬ್ಬ ಮೇಡಮ್? ಬೇಡ, ನನಗೆ ಯಾವ್ದು ಬೇಡ. ನಿನ್ನೆ ಎಲ್ಲಾ ಅವತಾರದಲ್ಲೂ ನೋಡ್ಬೇಕು ಅಂತ. ದಸಾವತಾರ ಕೇಳಿಮಿ, ಅದಾದ್ಮೇಲೆ ಇನ್ನೂ ಇದ್ದದಪ್ಪ. ನಿಂದೊಂದು ಅವತಾರ ಅದ್ಯಾವ್ದು ಐತಲ್ಲ ಕತೆ ಪುಸ್ತಕ, ಯಾವ್ದು? ನಾನು ನೀನು ಕುಂತ್ಕಂಡೆ ಓದೋದ್ವಲ್ಲ, ಯಾವ್ದಪ್ಪ? ಭುಜಂಗಯ್ಯನ ದಶಾವತಾರ. ಚಂದ್ರಣ್ಣನ ದಶಾವತಾರ ಮಾಲ್ನಳ್ಳಿ ಕೃಷ್ಣಪ್ಪಂದಲ್ವಾ ಪಿಕ್ಚರ್ ಆಗದೆ ಲೋಕೇಶಣ್ಣ ಮಾಡವ್ರು. ಬೇಕಾದ್ರೆ ಕಮಲಕ್ ಒಂದ್ ಪುಸ್ತಕನೇ ಬರೆದು ಬಿಡ್ತಾ ಇರ್ತಾರೆ. ಯಾವ್ದಾ? ಚಂದ್ರಣ್ಣನ ದಶಾವತಾರ ಅಂತ. ಅಯ್ಯೋ ಬುಡವ, ನನ್ನ ಅವತಾರ ಏನ್ ಕೇಳ್ದ? ಆವ ಪೂಜೆ ಮಾಡ್ತಾರಲ್ಲ ಅಪ್ಪು, ಆವು ಕಚ್ತತೆ ಮನುಷ್ಯಂಗೆ ಇಲ್ವಾ? ಹೌದು, ಕಚ್ಬಿಟ್ರೆ ಮನ್ಸ ಸತ್ತೆ ಹೊಂಟ. ಎಲ್ಲ ಆವು ಅಲ್ಲಕಪ್ಪ. ಅಲ್ಲ ತಡಿ, ಆವನ್ ಯಾಕೆ ಪೂಜೆ ಮಾಡ್ಬೇಕು ಮತ್ತೆ ಹೇಳು? ಆವ್ ಯಾಕೆ ಪೂಜೆ ಮಾಡ್ದಾರು ಅಂದ್ರೆ ಸುಮಾರು ಕಥೆ ಅದ ಕಯ್ಯ, ನಿಂಗ್ ಗೊತ್ತಿರೋದು ಹೇಳು. ಅಲ್ಲಕಪ್ಪ, ನಮ್ ರೈತರಲ್ವಾ, ನಮ್ ಜಮೀನಾಗೆ ನಾವು ಆವನು ಪೂಜೆ ಮಾಡ್ತೀವಿ, ಆಯ್ತಾ, ಇಲಿನೂ ಪೂಜೆ ಮಾಡ್ತೀವಿ, ಅಲ್ಲಪ್ಪ ಆನೆನೂ ಪೂಜೆ ಮಾಡ್ತೀವಿ. ಯಾಕಂದ್ರೆ ಅವೆಲ್ಲ ನಮ್ಗೆ ವರವೆ. ಕಣ್ಣಣ್ಣ, ಆಮೇಲೆ ನಮ್ಮಪ್ಪ ಏನ್ ಹೇಳ್ತಾರೆ ಗೊತ್ತಾ? ಏನವ್ವ? ಹಾವು ಒಂದು ಸ್ವಚ್ಛವಾದ ಪ್ರಾಣಿ ಅಂತೆ. ನೀಟ್ ಆಗಿರ್ತದೆ. ಅದಕ್ಕೆ ಅವತ್ತೊಂದಿನ ನಾವು ಮಡಿ ಮಾಡ್ಕೊಂಡು ಅದಕ್ಕೆ ಪೂಜೆ ಮಾಡ್ತೀವಿ ಅಂತ. ಮತ್ ಕೆಲವಾವು ವಾಸನ ಹೊಡೆದಿರ್ತದಲ್ಲ, ಎಲ್ಲಿ ವಾಸನೆ ಹೊಡಿತದ ಅದೇ ಕಣ್ಬಿಡು. ಅದ್ರ ಚರ್ಮ ನೋಡಿಲ್ವಾ, ಫಳ ಫಳ ಫಳ ಅಂತ ಹೊಳಿತದೆ. ಹೆಸರು ಕೊಳತ್ ಮಂಡ್ಲ ಅಂತಾರೆ, ಅದೇನ್ ಕೊಳಕಾಗಿರಕಿಲ್ಲ, ಕೊಳತಿರೋ ಪದಾರ್ಥದ ಅಡಿನಾಗ ಇರ್ತೈತೆ, ಉಸಿರು ತಾಕಿಸ್ತದೆ ಅಂತಾರೆ. ಅಂದ್ರೆ ಈಗೇನು ಸಾವಯವ ಕೃಷಿ ಅಂತೆಲ್ಲ ಮಾಡ್ತಾರಲ್ಲ, ಉಳುಮೆ ಮಾಡದಲ್ಲೇ ತರಗ ಪರ್ಗ ಹಾಕ್ಬಿಡ್ತಾರಲ್ಲ, ಅದ್ರ ಅಡಿನಾಗ ಸೇರ್ಕೊಂಡ್ಬಿಟ್ಟಿರ್ತದೆ. ಹಾವು ನೋಡಪ್ಪ, ಈಗ ರೈತನಿಗೆ ಸ್ನೇಹಿತ ಇದ್ದಂಗೆ, ಸ್ನೇಹಿತ ಅಲ್ವಪ್ಪ. ಹಾ, ಅಂದ್ರ ಪ್ರಪಂಚದಾಗೆ ಹಾವೇನಾರು ಇರ್ನಿಲ್ಲ ಅಂದಿದ್ರೆ ಯಗ್ಣ ಇಲಿ ನಮಗ್ ತಿನ್ನಕ್ಕೆ ಒಂದ್ ಕಾಳ ಅನ್ನವ ಉಳಿಸ್ತಿರ್ನಿ. ಈ ಬ್ಯಾಲೆನ್ಸ್ ಮಾಡೋದು ಒಂಥರಲ್ಲ ಹಂಗೆ ಕಯ. ಚೆನ್ನಾಗಿ ತಿಳ್ಕೊಂಡೆ. ಈ ವಾರ ಹೇಳ್ತಾವನ್ ಇಂಗ್ಲಿಷ್ ಬಿಲ್ಯಾನ್ಸ್ ಏನಂದ ಬ್ಯಾಲೆನ್ಸ್. ಓ ಸರಿ ಸರಿ, ಬೆಳೆ ಬೆಳೆಯೋದೇನ ಬ್ಯಾಲೆನ್ಸ್ ಅಂತ. ಬ್ಯಾಲೆನ್ಸ್ ಅಲ್ವೇನಣ್ಣ, ನಿಮ್ಗೆ ಗೊತ್ತಿರಪ್ಪ ಬ್ಯಾಲೆನ್ಸ್ ಕಣ್ಣ. ಏನಂಗಂದ್ರೆ ತಕಡಿ ಸಮತೋಲನ ಮಾಡೋದು ಅಂತ. ಸೈಕಲ್ ಹೊಡ್ಕೊಂಡು ಹೋಗುವ ನಮ್ ಹೇಳ್ತಿರ್ಲಿಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗು ಅಂತ. ಈ ಸೈಕಲ್ ಅಂದಾಗ ಒಂದ್ ಗೆಪ್ತಿ ಬಂತು. ಏನಪ್ಪ ಈಗ ಒಂದ್ 10 ಜನಕ್ಕೆ ಈ ಸೈಕಲ್ ಓಡಿಸೋದು ಹುಚ್ಚ ಹಿಡಿದು ಬಿಟ್ಟಿತ್ತಂತೆ. ಏನವ ಒಬ್ಬ ಹ್ಯಾಂಡ್ಲ್ ಅಳ್ಳಾಡಿಸ್ದಂಗೆ ಹಿಂಗ್ ಹಿಂಗ್ ಹಿಂಗ್ ಅಳ್ಳಾಡಿಸ್ಕೊಂಡ್ ಕುಂತಿರೋನಂತ, ಇನ್ಯಾರು ಆರ್ನ ಇದ್ ಮಾಡ್ದಂಗೆ ಪುಯ್ ಪುಯ್ ಪೌ ಅಂತಿರೋನಂತೆ. ಅವ್ರನ್ನೆಲ್ಲ ತಗೋಗಿ ಆಸ್ಪತ್ರೆಗೆ ಸೇರಿಸಿದ್ರಂತೆ, ಮಾನಸಿಕ ಆಸ್ಪತ್ರೆಗೆ. ಒಬ್ರು ಡಾಕ್ಟ್ರು ಅವ್ರಿಗೆ ಪರೀಕ್ಷೆ ಮಾಡಿ ಏನ ಟ್ರೀಟ್ಮೆಂಟ ಕೊಡ್ತಿದ್ರಂತೆ. ಒಂದ್ 15 ದಿವಸ ಆದ್ಮೇಲೆ ಡಾಕ್ಟ್ರು ನೋಡ್ಕೊ ಬರಕ್ ಹೋದ್ರಂತೆ, ಎಲ್ಲ ಹಂಗೆ ಆಡ್ತಾ ಕುಂತಿದ್ದು 9 ಜನ, ಒಬ್ಬ ಮಾತ್ರ ಸುಮ್ಮ ಕೂತಿದ್ನಂತೆ. ಇವನ್ ಮೇಲೆ ಔಷಧಿ ಪ್ರಯೋಗ ಆಗದೆ ನೋಡುಮ ಮಾತಾಡ್ಸುಮ ಅಂತ ಹೇಳಿ ಅವನ ಹೆಗಲ ಮೇಲೆ ಕೈ ಇಟ್ರೆ, ಏಯ್ ಮುಂದ್ರಯ್ಯ ಡೌನ್ ಆಗಿ ಹೋಯ್ತಿದೀನಿ ಅಂದ. ಅದಕ್ಕೆ ಏನು ತುಳಿಯಂಗಿಲ್ಲ ಏನಿಲ್ಲ, ಸುಮ್ನೆ ಹೋಯ್ತಾ ಇರ್ತದೆ ಸೈಕಲ್ ಸೀಟ್ ಮೇಲೆ ಕುಂತ್ಕೊಂಡ್ಬಿಟ್ರೆ ಆಯ್ತು, ಅದೇ ಕರ್ಕೊಂಡು ಹೋಯ್ತಿರ್ತದೆ. ಈಗ ಬ್ಯಾಲೆನ್ಸ್ ಅಂದಿದ್ದಕ್ಕೆ ಇಷ್ಟೊಂದು ಬತ್ತು, ಏನ್ ಗೊತ್ತಾ ಹೇಳ್ತೀನಿ ಕೇಳು. ಹಾವು ಇಲಿ ತಿಂತದೆ, ಹಾವನ ನವಿಲ್ ತಿಂತತೆ. ಇಲ್ವಪ್ಪ ಹೌದು ಕಪ್ಪ. ನವಿಲ್ನ ಹತೋಟಿ ಮಾಡಕ್ಕೆ ನಿಸರ್ಗದಾಗ ಬೇರೆ ಪ್ರಾಣಿಗಳವೆ. ಅಂದ್ರೆ ನಿಸರ್ಗದಾಗೆ ಭಗವಂತ ಒಂದು ಚಕ್ರವ ಮಡಗ್ಬಾನೆ, ಆಹಾರ ಚಕ್ರವ, ಅದಕ್ಕೆ ನಮ್ಮ ಮನ್ಸರು ಅಡ್ಡ ಬರಬಾರ್ದು. ಈಗೇನೋ ಕೃಷಿ ಮಾಡ್ತೀವಿ, ಹಾವುಗಳು ಕಡಿತವೆ, ಎಷ್ಟೋ ಜನ ಸತ್ತೋಯ್ತಾರೆ, ಇಲ್ಲ ಅನ್ನಕ್ಕಲ್ಲ, ಆದ್ರೆ ನಮ್ ಜಾಗರೂಕತೆನ ನಾವಿರ್ಬೇಕು. ಹಾವು ಹಾಲು ಕುಡಿಯಕ್ಕಿಲ್ಲ ಇಲ್ವಾ, ಅದುವೇ ಮಾಂಸಾಹಾರಿ ಪ್ರಾಣಿಯ, ಮೊಟ್ಟೆ ತಿಂತದೆ, ಹುಳ ಪಳ ಹಿಡ್ಕೊಂಡ್ ತಿಂತತೆ, ಇಲಿ ತಿಂತದೆ. ತಿನ್ಬಿಡೋದಿಲ್ವಪ್ಪ, ಅದ್ಯಾವ್ದೋ ದೊಡ್ಡ ಕಾಡಾಗಿರ್ತದಂತಪ್ಪ. ಮನ್ಸೂರ್ ತಿನ್ನೋ ಹಬ್ಬ ನಾನು ನೀನು ಎಲ್ಕಂಡಿವಿ, ಎಲ್ಲ ದೊಡ್ಡ ದೊಡ್ಡ ತೋರಿಸ್ತಾರಲ್ಲಪ್ಪ ಅದ್ ಟೀಮಿನಾಗೆ. ಅಮೆಜಾನು ಕಾಡು ಅಲ್ಲೈತೆ ಅಂತಾರೆ, ಅದಕ್ಕೇನೋ ಹೆಸರದಲ್ಲವ ಏನೋ ಅಲ್ಲಿಲ್ಲ ಯಾವ ಕೊಂಡ್ ಬಾಬಾ ಊರಲ್ಲಾಗ್ತಿಮಲ್ಲ ಅದೆಲ್ಲ ಕಣ್ಣ ಅನಕೊಂಡ ಅಂತ ಅದ್ರ ಹೆಸರು. ಅನ್ಕೊಂಡ್ವ ಇಡೀ ಪ್ರಪಂಚದಾಗೆ ಅಣ್ಣ, ಈ ಆಹಾರ ಚಕ್ರದಾಗೆ ಹಾವುಗೂ ಒಂದು ಒಳ್ಳೆ ಇದೈತಿ. ಅದಕ್ಕೆ ಹಿಂದಿನ ಕಾಲದಾಗೆಲ್ಲ ಏನ್ ಮಾಡಿದ್ರು, ಹಾವಿಗೆ ಸುಬ್ರಹ್ಮಣ್ಯ ಅಂತ ಹೆಸರು ಕಟ್ಟಿದ್ರು, ದೇವರ ಸ್ಥಾನ ಕೊಟ್ಟು ಪೂಜೆ ಮಾಡಿ ಅಂದ್ರು. ಕಂಡಂಗೆಲ್ಲ ಒಡಿಬೇಡಿ. ಈಗ ನೋಡೋಣ ಪ್ಯಾಟೆನಾಗೆ ಈಸ ಹಾವು ಬಂದ್ರೆ ಹಿಡಿದ್ ಬಿಟ್ಟು ಕರ್ಕೋಗಿ ಮತ್ತೆ ಕಾಡಿಗೆ ಬಿಡ್ತಾರೆ, ಯಾರು ಸಾಯಿಸಕ್ಕಿಲ್ವಂತ ಕವ. ಯಾಕೆಂದ್ರೆ ನಾಗರಾವು ಪ್ರಪಂಚದಾಗ ಇರ್ಬೇಕಂತೆ. ನಾಗರಾವಿನ ಇಸಾ ಅದಲ್ಲ, ಇಸಾ ಇಸಾ ಅದು ಔಷಧಿ ಅಂತ ಕಣ. ಮೈಯೆಲ್ಲ ನಡುಕ್ತಲ್ಲವ ವಯಸ್ಸಾದ್ಮೇಕೆ, ಅದಕ್ಕೆ ಅದೇ ಅಂತ ಕೊಡುದು. ಯಾವ್ಯಾವ್ದು ಔಷಧಿ ಪದ್ಧತಿನಲ್ಲಿ ನಾಗರಾವಿನಿ ಇಸಾವ ಬಳಸ್ತಾರಂತೆ. ನೋಡಪ್ಪ ನೀನು ನಾಗರಾವಿನಿ ಇಸಾ ಅಂತಿದ್ದಂಗೆ ನೆಪ್ಪ ಆಯ್ತು ನೋಡು. ಈ ಮಂಟೇಸ್ವಾಮಿ ಅವರು ನಾಗರ ಇಸಾನೆ ಕುಡ್ಕೊಂಡ್ಬಿಡ್ತಿದ್ರಂತೆ. ಅದ್ ಯಾವ್ಯಾವ ತರದ ರಸ ಅಂತ ಕವ ಅದನ್ನೇ ಕುಡ್ಕೊಂಡ್ಬಿಡ್ರಂತೆ. ಹೇಳದ್ಮೇಲೆ ನೆಪ್ಪ ಆಯ್ತು ನೋಡು, ಅದುವೇ ಔಷಧಿ ಅಂದಿಯಲ್ಲಪ್ಪ. ಅದಕ್ಕೆ ನಾಗರಾವಿನ ಇಸಾ ಅಯ್ಯ ಸಿದ್ದು ಪತ್ತುರೆ ರಸ ಅದಗೂಡಿದರು ನನ್ನಯ್ಯ ತಾಮ್ರ ಚಿಲುಮೆಗೆ ತುಂಬಿ ಹಿಂಗ ಪದವ ಆಡ್ತಾರ ಕೈಯ ನೋಡ್ದ ಆವೇ ತಲೆ ಅಳ್ಳಾಡಿಸ್ಬೇಕು ಹಂಗ ಆಡ್ಬಿಟ್ಟೆ ಆವು ತಲೆ ಅಳ್ಳಾಡಿಸ್ದೆ ನೀನ್ ಒಳಗ್ ಗುಂಡ್ಕಲ್ ಕುಂತ ಕುಂತಿದ್ದೆಲ್ಲ ಪದವ ಆಡ್ತಿದ್ದೆ ಇನ್ನೇನ್ ಮಾಡ್ಬೇಕಿತ್ತು ನೀನ್ ಆಡ್ತಾ ಇದ್ಯಾ ಅಂತ ಕೇಳಿಸ್ಕೊತಾ ಇದ್ದೆ ಆಡಿಸ್ಬೇಕವ್ವ ನಾಗರವೇ ಅಲ್ಲ ತಡಿ ಮಗ ತಾಯಿ ಅಡ್ಗೆ ತಲೆ ಅಳ್ಳಾಡಿಸ್ತದೆ ಇಲ್ವೇನಪ್ಪ ತಾಯಿ ಮಗಿನ ಬಾಂಧವ್ಯ ಹಂಗಿರ್ತೈತೆ ಹೌದು ಈಗ ನೀನ್ ಆಡ್ ಹೇಳ್ದೆ ಅಂತಂದ್ರೆ ಅದು ತಲೆ ತಂತಾನೆ ಆಡ್ಬೇಕು ಬಲವಂತವಾಗಿ ಅಳ್ಳಾಡ್ಸೋದ್ರೆ ಚಂದಿರ್ನಿಲ್ಲ ಅದಲ್ಲ ನೀನ್ ಎರಡ್ ಸಾಲ ಆಡ್ಬಿಟ್ರೆ ತಲೆ ಹೆಂಗ್ ಅಳ್ಳಾಡ್ತತೆ ನೀನ್ ಆಡ್ಬೇಕು ಒಂದ್ ಐದ್ ನಿಮಿಷ ಆಡಿದ್ರೆ ಆಡ್ಕೊಟ್ಟನ್ ಬಿಡು ಹಂಗಂದೆ ಏ ಬಿಡಪ್ಪ ಪೂರ್ತಿ ಆಡ್ತೀನಿ ನಾನು ನಾಲ್ಗಲೇ ಇಲ್ವ ತಾಯಿ ಮಗು ಅಂತ ಯಾಕೆ ಕೇಳ್ದೆ ಹೇಳು ಅಂದ್ರೆ ಜೋಗಳ ಆಡ್ದಾಗ ಮಗು ಮನೆ ಕೊತ್ತದೆ ಅಂತಲ ಅದೊಂದೇ ಅಲ್ಲಕ್ಕವು ಈಗ ತಾಯಂದ್ರು ಎದೆ ಹಾಲ್ನ ಮಕ್ಕಳುಗಳಿಗೆ ಕುಡಿಸ್ಬೇಕು ಹೌದು ಇಲ್ವಾ ಈಗ ತಾಯಂದ್ರು ಏನ್ ಮಾಡ್ತಾರೆ ಮಗಿಗೆ ಏನೋ ಇದ್ರಾಗೆಲ್ಲ ಬತ್ತಲ್ಲ ಪಾಕೆಟ್ ಹಾಲು ಪಾಕೆಟ್ ಹಾಲು ಅಷ್ಟೇ ಡಬ್ದಲ್ ಬತ್ತದಲ್ಲ ಪುಡಿ ಎಂತೆಂತದಕ್ಕವು ಈಗ ಆರ್ ತಿಂಗಳವರೆಗೂ ತಾಯಿ ಹಾಲು ಮಗಿಗೆ ಸಾಕಂತೆ ಆದ್ರೆ ತಾಯಿಗೆ ಸಾಕಾಗುದಿಲ್ಲ ನನ್ ಮಗ ಕೆಂಪ್ಗಿರ್ಬೇಕು ಬೆಳ್ಳಗಿರ್ಬೇಕು ಗುಂಡ್ ಗುಂಡ್ಕಿರ್ಬೇಕು ಅಂತ ಹೇಳಿ ಬೇಕಿತ್ತು ಬ್ಯಾಡತ್ತು ಎಲ್ಲ ತಿನ್ಸಿ ತಿನ್ಸಿ ತಿನ್ಸಿ ಆ ಮಗುಗೂ ಕಾಯಿಲೆ ಬರೋಂಗ್ ಮಾಡ್ಬಿಟ್ಟವ್ರೆ ಡಾಕ್ಟ್ರು ಏನ್ ಹೇಳ್ತಾರವ ಆರ್ ತಿಂಗಳವರೆಗೂ ತಾಯಿ ಎದೆ ಹಾಲು ಕುಡಿಲಿ ತಾಯಿ ಚಂದಾಗಿ ತಿನ್ಕೊಂಡಿರ್ಲಿ ತಾಯಿ ಹಾಲಿನ ಮೂಲಕ ಮಗಿಗೆ ಏನೇನ್ ಬೇಕೋ ಪೋಷಕಾಂಶ ಹೋಗ್ಲಿ ತಾಯಿ ಮಗು ಬಾಂಧವ್ಯ ಬೆಳಿಲಿ ಅಂತಾರೆ ಈಗ ನಾವು ಕೇವೆಲ್ಲ ಬ್ಯಾಡ ಅಣ್ಣ ಎಡೆ ಮಕ್ಳನ್ನ ಎತ್ಕೊಂಡು ಬೀದ್ ಬೀದಿ ತಿರುಗ್ತಾ ಇರ್ತವೆ ಕಣ್ಣಣ್ಣ ಬಾಣಂತನಂತ ಯಾಕೆ ಮಾಡವ್ರು ಏನ ಬಾಗಲ್ ಸಂಧ್ಯ ನೋಡಂಗಿಲ್ಲ ನೋಡಂಗಿಲ್ಲ ಯಾರು ಒಳಗ್ ಹೋಗಂಗಿಲ್ಲ ಕುಪಾಲಿ ಕಟ್ ಮಲಗಿಸ್ಬಿಟ್ಟು ಮಲಗಿಸ್ ಮತ್ತೆ ತಾಲೆಗೆ ಸ್ನಾನ ಮಾಡಿಸ್ಬಿಟ್ಟು ಬೆಚ್ಚಗ್ ಒದ್ಕೊಂಡು ಮಲ್ಕೊಂಡ ಅಂದ್ರೆ ಮೈಯಲ್ಲಿ ಬೆವ್ರು ಕಿತ್ಕೊಂಡು ಹೋಗೋದು ಅಣ್ಣ ಈ ಬಾಣ್ತಿ ಕೋಣ ಬೆಚ್ಚಗಿರ್ತದಲ್ವಾ ನೋಡಿದ ಕೇಳಿದೆಯಾ ನೀನು ಅದ ಅನುಭವಿಸಿದಯ ಚೆನ್ನಾಗಿರ್ತದ ಈಗ ನೀನು ಯಾವ್ದೇ ಹಾಲಿನ ಬಗ್ಗೆ ಹೇಳ್ತಿದ್ದಲ್ಲಪ್ಪ ಈ ಸಿಟಿನಾಗೆ ಏನಾಗ್ಬಿಟ್ಟದೆ ಜಯಣ್ಣ ಗಂಡ ಹೆಂಡ್ತೀರಿ ಎಲ್ಲರೂ ಕೆಲ್ಸಕ್ಕೆ ಹೋಯ್ತಾರೆ ಅಲ್ವಪ್ಪ ಈಗ ಎಷ್ಟು ದಿನ ಅಂತ ಹಾಲು ಕುಡ್ಸಕ್ಕಾದದು ಈ ಕಂಪ್ನಿನ ಕೆಲಸ ಮಾಡ್ತಿರ್ತಾರೆ ಎಣ್ಣ ಈಗ ಆಯ್ತಾ ಮಗು ಆಗ್ಬಿಟ್ರೆ ಅಲ್ಲಿ ರಜಬೇರೆ ಕೊಡೋದಿಲ್ಲ ಮತ್ತೆ ಏನಪ್ಪ ಮುಗಿಗೆ ಯಾರು ಹಾಲು ಕುಡ್ಸವ್ರು ಅವ್ವಾ ಈಗ ಓದ್ಕಿತ ನಾನು ನೀನು ಹೋಗಿ ಡಾಕ್ಟರ್ ಅಮ್ಮನ್ ಮಾತಾಡ್ಸ್ಕೊಂಡ್ ಬಂದಿರ್ಲಿಲ್ವಾ ಈಗ ಅಣ್ಣ ತಾಯಿ ಎದೆ ಹಾಲ ತೆಗೆದ್ ಮಡಗ್ಬೋದಂತೆ ಅದಕ್ಕೊಂದ್ ಪಂಪ್ ಅಂತ ಬಂದೈತೆ ಅದ್ರಲ್ಲಿ ಪಂಪ್ ಮಾಡಿ ಬಾಟ್ಲ್ ಅಲ್ಲಿ ಶೇಖರಣೆ ಮಾಡಿ ಇಟ್ಬಿಟ್ಟು ಕೆಲ್ಸಕ್ ಹೋಗಿದ್ರು ಅದನ್ನ ಕುಡಿಸ್ಬೋದು ಏನಾದ್ರೂ ಆಗ್ಲಿಕ್ಕವ್ವ ಆದ್ರೆ ತಾಯಿನ ಅಪ್ಕಂದು ತಬ್ಕಂದು ಯಾವ್ದೇ ಹಾಲ್ನ ಕುಡಿತಿದ್ರೆ ಮಗಿ ಸಂತೋಷನೆ ಬೇರೆ ನಗ್ತಿರ್ತದೆ ನೋಡಿದಯ್ಯ ಕೂಸು ಕಿಲ ಕಿಲ ನಗ್ತದೆ ಜಾಸ್ತಿ ಸದ್ ಮಾಡೋದಿಲ್ಲ ಕಣ ನೀನಾದು ಇಲ್ಲ ಕಣಣ್ಣ ಎಲ್ಲಿದ್ಯ ನಿನ್ ಮಕ್ಳು ಬೆಳ್ದಿದೀನಿ ನೀನ್ ನೋಡಿಲ್ಲ ಕಿಸಿ ಕಿಸಿನೆ ನಗ್ತಿರ್ತದೆ ಸದ್ ಮಾಡ್ತದ ಮಾಡ್ತದ ಕಣಣ್ಣ ನಾನು ಕಿಲ ಕಿಲ ಅಂದೆ ಇವನು ಕಿಸ ಕಿಸ ಅಂದ ಏನ್ ವ್ಯತ್ಯಾಸ ಎರಡಕ್ಕೂ ಅಲ್ಲ ಕಣ್ಬಿಡು ಕಿಸ್ ಕಿಸ ಅಂದ್ರೆ ಸದ್ದು ಬರೋದಿಲ್ವ ಅಂತ ಕಿಲ ಕಿಲ ಅಂದ್ರೆ ಬರೋಕಿಲ್ವೋ ಈ ನಮ್ ದೇವನೂರ್ ಮಾದೇವಪ್ಪ ಇಲ್ವಪ್ಪ ಆ ಕುಸ್ಮಲೆ ಅಂತ ಒಂದು ಕಾದಂಬರಿಯ ಬರ್ದವ್ರೆ ಅದ್ರಲ್ಲಿ ಹೆಂಗ ಹೇಳ್ತಾರೆ ಅಂತಂದ್ರೆ ಈ ಬಾಣ್ತಿ ಮನೆ ಬೆಚ್ಚಗಿರ್ತದೆ ಆಯ್ತಾ ಏನು ಆ ಮಗಿ ಆಡ್ತಿದ್ರೆ ನವ್ಲ ಕುಣದಂಗ ಆಯ್ತಿತ್ತಂತೆ ಕೈ ಆ ಮಗಿನೂವೆ ಆ ಕುಸ್ಮಿನೇ ನೋಡ್ತಿದ್ರೆ ಬೋ ಚಂದ ಬಿಡು ಅಂತ ಅಲ್ಲಿ ಕಾದಂಬರಿನಲ್ಲಿ ಹೇಳವ್ರೆ ದೇವನೂರ್ ಮಾದೇವಪ್ಪ. ಈಗ ನೋಡಪ್ಪ ತಾಯಿ ಮಗಿಗೆ ವಿಶೇಷವಾದ ಏನೋ ಆರೈಕೆ ಬೇಕು ಅಂತಲೇ ಸರ್ಕಾರದವರು ಕೆಲಸ ಮಾಡೋ ಮಹಿಳೆಯರಿಗೆ ರಜಾ ಅಂತಾರಲ್ವ ಅದ ಕೊಡ್ತಾರೆ. ಈಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಐತಲ್ಲ ಅಲ್ಲಿ ತಾಯಿ ಏನಾದ್ರು ಮಗ ಕರ್ಕ ಹೋದ್ರೆ ಮಗ ನೋಡ್ಕೊಳಕ್ಕೆ ಅಂತಲೇ ಒಬ್ರು ವ್ಯವಸ್ಥೆ ಮಾಡ್ತಾರಂತೆ. ಅಂದ್ರೆ ತಾಯಿ ಹೇಳ್ಬೇಕು ನಂದು ಹಾಲು ಕುಡಿಯೋ ಮಗ ಅದೇ ಅದಕ್ಕೆ ವ್ಯವಸ್ಥೆ ಮಾಡಿ ಅಂದ್ರ ಸರ್ಕಾರನು ಈ ಬಗ್ಗೆ ಬಹಳ ಎಚ್ಚರಿಕೆ ವಹಿಸೈತೆ. ಯಾಕೆಂದ್ರೆ ತಾಯಿ ಎದೆ ಹಾಲು ಕುಡಿದು ಬೆಳೆದ ಮಕ್ಕಳು ಸಮಾಜ ಘಾತಕರಾಗಕ್ಕಿಲ್ವಂತೆ ಗಟ್ಟುಮುಟ್ಟಾಗಿರ್ತಾರೆ. ಅಲ್ಲ ಯಾರು ತಾಯಿ ಎದೆ ಹಾಲು ಕುಡಿಯಕ್ಕಿಲ್ಲ ಹೇಳಪ್ಪ ಚಿಕ್ಕ ವಯಸ್ಸಿನಲ್ಲೇ ತಾಯಿಯಿಂದ ಬೇರೆ ಆದವರು, ಯಾರು ಬೇರೆ ಆಯ್ತಾರೆ ಅಂತವ್ರು ಬೀದಿನಲ್ಲಿ ಬೆಳೀತಾರೆ. ಬೀದಿನಲ್ಲಿ ಹಿಂದೆಲ್ಲ ನೋಡು ಎಷ್ಟು ಚಂದಾಗಿತ್ತು ಅಂತಂದ್ರೆ, ಈಗ ಒಂದ್ ಮಗ ಹುಟ್ಟಿತು, ತಾಯಿ ಸತ್ತೋದ್ಲು ಒಂದ್ ಮಡಿಕಳವ ಏನೋ ಕಾರಣದಿಂದ, ಆ ಮಗಿಗೆ ಊರಲ್ಲಿರೋ ತಾಯಂದ್ರು ಬಾಣಂತಿರು ಹಾಲು ಕುಡಿಸಿ ಬೆಳೆಸೋರು. ಈ ಕತೆನಾಗ್ ಬರೋದಿಲ್ವಪ್ಪ ಚಂದ್ರಹಾಸನ್ ಕತೆ, ಈ ಪರಪುಟ್ನಾಗಿ ಬೆಳೆದ ಅಂತ ಅನ್ಕೊಂಡು ಆಯ್ತಾ, ಈ ತಂದೆ ತಾಯಿ ಇಬ್ರು ಸತ್ತೋಗ್ಬಿಡ್ತಾರೆ. ಅದೇನಪ್ಪ ಕುಂತಳ ಅಂತ ಏನೋ ಊರು, ಆ ಕುಂತಳದಲ್ಲಿ ಚಂದ್ರಹಾಸ ಬೆಳೀತಾನೆ. ಏನು ಎಲ್ಲಾರ ಮೈಲೂ ಆಟ ಆಡ್ಕೊಂಡು ಎಲ್ಲಾರ ತಾಯಿ ಅದೇ ಹಾಲ ಕುಡ್ಕೊಂಡು ಆಯ್ತಾ ಬೆಳೀತಾನೆ. ಅವಡ್ಗ ಪರಪುಟ್ಟ ಅಂತ ಅವನ್ನ ಕರೀತಾ ಇದ್ರು. ಅಜ್ಜಿ ಬೆಳೆಸ್ತಾಳೆ ಚಂದ್ರಹಾಸನ್ನ. ಹಿಂದೆಲ್ಲ ಮನೆಯಲ್ಲಿ 10-12 ಮಕ್ಕಳು, ಈ ಕಡೆ ಮಗಳಿಗೂ ಬಾಣಂತನ, ಆ ಕಡೆ ತಾಯಿಗೂ ಬಾಣಂತನ ನಡೀತಾ ಇರೋದು. ಹ್ಮ್, ನಮ್ಮ ಅಪ್ಪ ಹೇಳ್ತದೆ ಅವ್ರ ಅಕ್ಕನ ಹಾಲು ಕುಡಿದು ಬೆಳೆದಿರೋದು ನಾನು ಅಂತ. ಯಾಕಂದ್ರೆ ಅವಾಗ ಅಕ್ಕನಿಗೂ ಮಗು ಆಗಿತ್ತಂತೆ, ಅದ್ರಿಂದ ಅವಾಗ ಅಕ್ಕನು ತಾಯಿ ಸಮಾನ ಅನ್ನೋದು ಇದಕ್ಕೇನೆ. ಆಮೇಲೆ ಇನ್ನೊಂದೇನ ಅಂತಂದ್ರೆ, ನೀ ಹೇಳ್ದಂಗೆ ಬೇರೆಯವ್ರ ಅದೇ ಹಾಲು ಕುಡಿದು ಬದುಕಬೇಕಾಯ್ತೆ. ಕೆಲವೊಮ್ಮೆ ಏನಾಗ್ಬಿಡ್ತದೆ, ಅವನ ಎದೆನಲ್ಲಿ ಹಾಲಿರೋದಿಲ್ಲ, ಬರೋದಿಲ್ಲ ಏನೋ ಕಾರಣ, ಆರೋಗ್ಯವೋ ಏನೋ ಸತ್ತಿನ್ನೋದು ಕಡಿಮೆ ಏನಾರ ಆಯ್ತು ಅಂದ್ರೆ ಎದೆ ಹಾಲು ಬರದೇ ಇದ್ದಾಗ ಇನ್ಯಾರಾದ್ರೂ ಊರಲ್ಲಿ ಬಾಣ್ತಿರಿದ್ರೆ ಅವ್ರ ಎದೆ ಹಾಲು ಕುಡಿಸಕ್ ಕರ್ಕೊಂಡ್ ಹೋಯ್ತಿರು ಮಗಿನ. ಹೌದು, ಔಷಧಿ ಕಣ್ಣು ಕಣ್ಣ ಕೊಟ್ಟೆ ಅಂತ ಆಗಕ್ಕಿಲ್ವಾ, ಕಣ್ ಕೆಂಪ್ಗಾಯ್ತದಲ್ಲ ಆಗ ಬಾಣಂತಿ ಎದೆ ಹಾಲೆ ಹಾಕುದು ಕಣ್ಗೆ, ಕಣ್ಣು ಕುಟ್ಗ. ಅದಕ್ಕೆ ಈ ವೈರಸ್ಗಳನ್ನ ಸಾಯಿಸೋ ಶಕ್ತಿ ಇರ್ತದಂತ. ಅದಕ್ಕೆ ನೋಡಪ್ಪ, ಹೊಸ ಕರ ಹಾಕ್ದಾಗ ಅರ್ಧ ಗಂಟೆ ಒಳಗಡೆ ಗಿಣ್ದಾಲ್ ಕುಡಿಸಿ. ತಾಯಿ ಮಗು ಸಂಬಂಧ ಚೆನ್ನಾಗಿರ್ಬೇಕು ಅಂದ್ರೆ ಅರ್ಧ ಗಂಟೆ ಒಳಗಡೆ ತಾಯಿ ಎದೆ ಹಾಲು ಕುಡಿಸಿ ಅಂತ. ಯಾವುದೇ ಪ್ರಾಣಿ ಆಗ್ಲಿ, ಈಗ ಜಿರಾಫೆ ಅಂತ ಕೇಳಿದ್ಯಾ, ಜಿರಾಫೆ ಜಿರಾಫೆ ಜಿರಾಫೆ ಎಲ್ವನವ, ಅದ ಮರಿ ಹಾಕ್ಬಿಟ್ರೆ ಅದ್ ಎತ್ತರಕ್ಕಿರ್ತಲ್ವೇನಪ್ಪ, ಜಾಡ್ಸ್ ಒದಿತದಂತೆ ಮರಿಗೆ ಎದೇಳು ಅಂತ. ಯಾಕ ಒದಿತದ ಹೇಳು, ಹಾಲ್ ಕುಡಿ ಅಂತ. ಮಗಿಗೆ ಸಿಗಕ್ಕಿಲ್ಲ ಇಲ್ವಾ, ಸಿಗಕ್ಕಿಲ್ಲ ತಾಯಿ ಎದೆ ಹಾಲು ಎಲ್ಲಿ ಕುಡಿಬೇಕು ಅಂತ ಗೊತ್ತಾಗಕ್ಕಿಲ್ಲ. ವದ್ ವದ್ ವದ್ ಏಳ್ಸಿ ಎದ್ಬಿಟ್ಟು ಅದು ಅರ್ಧ ಗಂಟೆ ಒಳಗಡೆ ಹಾಲು ಕುಡಿಯೋಂಗ್ ಮಾಡ್ತದ. ನೋಡಪ್ಪ, ಅದು ಕುಡಿದ ಮೇಲೆ ಏನೋ ಜಿರಾಫೆ ಮರಿ ತಾಯಿ ಜೊತೆ ಓಡಾಡ್ಕೊಂಡು ಸುಖವಾಗಿರ್ತದೆ. ಅಲ್ವಪ್ಪ ನೋಡಿ, ಹೆಂಗ್ ಕುಡಿಸ್ಬೇಕು ಅಂತ ಅದಕ್ಕೆ ಗೊತ್ತಿರ್ತದೆ ಅಲ್ವಾ. ಇಲ್ಲ ಅಂದ್ರೆ ಸತ್ತೆ ಹೋಯ್ತದಂತೆ ಕಣ್ಣ, ತಾಯಿ ಜೊತೆ ಇರ್ಲಿಲ್ಲ ಅಂದ್ರೆ. ನೀನೇ ಹೇಳ್ದಲ್ಲಪ್ಪ ಈಗ ಎದೆ ಹಾಲು ಅದು ಅಮೃತ ಅಲ್ವಪ್ಪ, ಅದು ಗಿಣ್ಣ ಹಾಲು ಅಂತ ಅನ್ಕೊಂಡು ಅದನ್ನ ಕಡೆಗಣಿಸ್ಬಾರ್ದು, ಅದೇ ನಮ್ಗ ಒಳ್ಳೇದು ಮುಖ್ಯ. ಆಮೇಲೆ ಈ ಲಾರಿಕ್ ಆಸಿಡ್ ಅಂತ ಇರ್ತದಂತೆ ಕಣ್ಣ, ಅದು ತಾಯಿ ಹಾಲಲ್ಲಿ ಅಷ್ಟೇ ಅಂತ ಸಿಗೋದು. ನೋಡಪ್ಪ ಇವಾ ಏನ ಸೈನ್ಸ್ ಪೈನ್ಸ್ ಎಲ್ಲ ಮಾತಾಡ್ತಿ, ನಾನು ಅದ ಯಾವ್ದೋ ಪುಸ್ತಕದಲ್ಲಿ ಓದ್ದೆ ಕಣ್ಣ. ಚೆನ್ನಾಗಿ ಓದ್ತಿದೆ ಬಿಡ, ಚೆನ್ನಾಗಿ ತಿಳ್ಕೊಂಡ ಅವಳ ಕಮಲಕ್ಕ ಭಾಷಣ ಪಾಸನ ಮಾಡ್ತಾಳೆ ಬುದ್ಧಿಗಾತಿ ಇಲ್ವಾ ಅಂದ್ರ ನೋಡು. ಹಳ್ಳಿನಾಗೆ ಇಂಥವು ಇರಕ್ ಸಾಧ್ಯ, ಪ್ಯಾಟನಾಗೆ ಅಕ್ಕಪಕ್ಕದ ಮನೆಯವ್ರು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಅಪ್ಪ ಏನ್ ಮಾಡ್ತಿದಾರು, ಎತ್ತ ಮಾಡ್ತಿದಾರು, ಎಲ್ಲಿಗೆ ಹೋದರು, ಎಲ್ಲಿಗೆ ಬಂದರು, ಏನು ಗೊತ್ತಾಗೋದಿಲ್ಲ. ನೋಡು ಹಳ್ಳಿನಾಗೆ ಸಂಸ್ಕೃತಿನೂ ಐತೆ, ಕಲೆನೂ ಐತೆ, ಎಲ್ಲ ಹಳ್ಳಿನಾಗ ಐತೆ. ಕಲೆ ಅಂದಾಗ ಗೆಪ್ತಿ ಬರ್ತದ, ನಿಂಗೇನ್ ಬರ್ತದ ಹೇಳು ನೋಡಮ್ಮ. ಏನ್ ಹೇಳಪ್ಪ, ಸುಮಾರು ಕಲೆ ಅದೆ. ಹಾ ಅಂದ್ರ ಹಿಂದಿನ ಕಾಲದಾಗೆ ಒಂದು ಹಳ್ಳಿನಾಗೆ ಸುಮಾರು ಕರಕುಶಲ ಕಲೆಗಳನ್ನ ಮಡಿಕೊಂಡಿರು. ಅಂದ್ರ ಒಂದ್ ಕಡೆ ಮಡಕೆ ಮಾಡೋರು, ಇನ್ನೊಂದ್ ಕಡೆ ಸೀರೆ ಮಾಡೋರು, ಇನ್ನೊಂದ್ ಕಡೆ ಎತ್ತಿನ ಗಾಡಿಯ ಮಾಡೋರು. ಈ ಎಲ್ಲಾ ಕಲೆಗಳು ಬಂದು ವ್ಯವಸಾಯಕ್ಕೆ ಹಳ್ಳಿ ಬದುಕಿಗೆ ಒಂದಕ್ಕೊಂದು ಜೊತೆಯಾಗಿದ್ದು ನಂಟಲ್ವಪ್ಪ ಅವೆಲ್ಲ ಒಂದಕ್ಕೊಂದು. ಈಗ ಏನಾಗದೆ ಒಂದ್ಕಿತ ಹಂಗೆ ಯೋಚನೆ ಮಾಡು. ಈಗ ರೈತಂಗೆ ಒಂದು ನೇಗ್ಲ ರಿಪೇರಿ ಮಾಡ್ಬೇಕು ಅಂದ್ರೆ ಹಳ್ಳಿನಾಗ ರಿಪೇರಿ ಮಾಡೋರು ಇಲ್ಲ, ಇಲ್ಲ ಎಲ್ಲ ಸಿಟಿ ದಿಕ್ಕ ಕೊಟ್ಟೋಗ್ಬಿಟ್ಟಾರೆ. ಎತ್ತಿನ ಗಾಡಿ ಇಲ್ಲ, ಒಂದ್ ಬಟ್ಟೆ ಬೇಕು ಅಂದ್ರೆ ಹಳ್ಳಿನಲ್ಲಿ ಮುಂಚೆ ಹೋಗಿ ನೇಯಿಸ್ಕೊ ಬರೋರು. ನೇಯ್ಕಾರ ಇಲ್ಲ, ಇಲ್ಲ ಸಂತೆಗಳಾರು ಬರೋದು, ಸಂತೆಗಳಿರೋವು ಅಲ್ಲೆಲ್ಲ ತಗೊಳ್ಳರು. ಈಗ ಸಂತೆಗಳು ನಿಂತೋಗವಲ್ಲ, ಎಲ್ಲ ಬಣ್ಣ ಬಣ್ಣ ಪ್ಯಾಸನ್ ಹೋಯ್ತಾರೆ. ಯಾರಿಗೂ ಹತ್ತಿ ಬಟ್ಟೆ ಬೇಡ ಬೇಡ, ಹತ್ತಿ ಬಟ್ಟೆ ಒಳ್ಳೇದೇನು. ಮತ್ತೆ ಇನ್ನೊಂದ್ ತಿಳ್ಕೊಳಪ್ಪು, ಹಿಂದಿನ ಕಾಲದಾಗೆ ಚಳಿ ಆದ್ರೆ ನಾನು ನೀನು ಏನ ಒದ್ಕತ್ತಿದ್ದ, ಕಂಬಳಿ. ಈಗೆಲ್ಲದೆ ಕಂಬಳಿ, ಕಂಬಳಿನೇ ಇಲ್ಲ. ನೇಯೋರೆಲ್ಲವ್ರೆ ಅಲ್ಲ, ಕಂಬಳಿ ನೇಯೋರು ಇದಾರೆ, ಎಲ್ಲ ಒಂದ್ ಕಡೆ ಇರ್ತಾರೆ. ಕಡಿಮೆ ಕಣ್ಣ, ಮುಂಚೆ ಇಲ್ಲ ಕಂಬಳಿ ಭವನ ಅಂತ ಬೆಂಗಳೂರಲ್ಲೆಲ್ಲ ಇಲ್ವವ, ಅಲ್ಲೆಲ್ಲ ಸಿಗ್ತದೆ. ಅಲ್ಲ ಚಂದ್ರಣ್ಣ, ನಾ ಹೇಳ್ಕೊಂಡು ಕೇಳ್ತಾ ಈಗ ಅದು ಮೈಯ ಚುಚ್ತದೆ. ಅದೇ ನಾನು ಹೇಳಕ್ ಹೊಂಟಿದ್ದದು, ಈ ನಮ್ ಸಿಟಿ ಪ್ಯಾಟ ಜನ ಅದ ಓದ್ಕೊಂಡ್ರೆ ಯಾಕೋ ಸ್ಕಿನ್ ಏನೇ ಸ್ಕಿನ್ ಚುಚ್ತದೆ, ಮುಳ್ಳ ಚುಚ್ತಂಗ್ ಚುಚ್ತದೆ ಅಂತ ಅನ್ಬಿಟ್ಟು ಜಾಡ್ಸತ್ತಾಗ ಯಾಸ್ತ್ ಬಿಡ್ತಾರ. ಅಣ್ಣ ಕಂಬಳಿ ಹುಳ ಏನಾದ್ರು ಹರ್ಕೊಂಡು ಹೋಗಿದ್ದು ಅಲ್ಲೆಲ್ಲ ಕೆರ್ತ ಆದ್ರೆ ಆ ಕಂಬಳಿ ತಗೊಂಡು ಉಜ್ಜೋರು ನಮ್ಮ ಮನೇಲಿ. ಅಲರ್ಜಿ ಅಂತ ಅಂತಾರಲ್ಲ, ಮೈ ಕಡ್ತಾ ಬರ್ತದೆ ನಮ್ಗೆ ಅಂತಾರೆ ಕಣ್ಜಯ್ಯ ಅಣ್ಣ. ಈಗ ಅಂದ್ರೆ ನೋಡಪ್ಪ, ಕುರಿ ಸಾಕದವ್ರಿಗೆ ಆದ್ರ ಉಣ್ಣೆಯ ಮಾರಿ ಆದಾಯ ಮಾಡ್ಕೋಬಹುದಿತ್ತು. ಕಂಬಳಿಯ ನೋಡು, ಹಿಂದಿನ ಕಾಲದಾಗೆಲ್ಲ ಕಂಬಳಿಗಳ ಎಷ್ಟು ಭಾರವ ಮಾಡಿಸೋರು ಬುಡಪ್ಪ ಅಂದ್ರ. ಈಗ ವ್ಯವಸಾಯ ಮಾಡಿ ಕೆಲಸ ಮಾಡಿ ಸುಸ್ತಾಗಿ ಬಂದ್ ಮನೆ ಕಂಡ್ರೆ ನಮ್ ತಾತ ಮೈ ಕೈ ತುಳಸ್ಕೊಳಮ್ಮ, ನಾವೆಲ್ಲ ಐಕಳು ಅತ್ಗ ಕುಣಿರ್ಲ ಮೈ ಮೇಲೆ ಎನ್ನವ ಬೆನ್ಮೇಲೆ ಕಾಲ್ ಮೇಲೆ ಎಲ್ಲ. ಯಾಕೆಂದ್ರೆ ಆ ಶ್ರಮದ ದುಡಿಮೆ ಮಾಡ್ಕೊಂಬಂದು ಹಂಗ ಆಗಿರೋದ್ ಮೈ ಕೈ. ಇಂಥ ಕಂಬಳಿಯ ಒದ್ಗ ಮನಿಕಂಬಿಟ್ರೆ ಒಬ್ಬ ಮನುಷ್ಯ ಮ್ಯಾಲ್ ಬಿದ್ದಂಗೆ ಅಷ್ಟು ಭಾರವಾಗಿರೋದು. ಬೆಳಕರಿ ಹೊತ್ತಿಗೆ ಮೈಕೈ ನೋವೆಲ್ಲ ಹೊಂಟೋಗೋದು. ಅದಕ್ಕೆ ಈ ಚಳಿ ಜ್ವರ ಎಲ್ಲ ಬಂದ್ಬಿಟ್ರೆ ಎರಡು ಕಂಬಳಿ ಮೂರು ಕಂಬಳಿ ಒದ್ಕೊಬಿಟ್ಟು ಮೆಣಸಿನ್ಕಾಯಿ ಅರ್ಧದ್ನ ತಿಂದ್ಬಿಟ್ಟು ಮನಿಕೋಬಿಟ್ರೆ ಬೆಳಕರಿ ಹೊತ್ತಿಗೆ ಜ್ವರವೇ ಇರ್ತದೆ. ಜ್ವರ ಹೊಟ್ಟೋಯ್ತಿತ್ತು ಕಂಬಳಿ ಮೈ ಮೇಲ್ವೇನಣ್ಣ, ಅದು ಮನ್ಸೂನ್ ಬೆಚ್ಚಗಿಡ್ತದೆ. ಈಗ ಕುರಿ ಏನು ಇದಾಕೊಂಡಿರ್ತ ಓಡಾಡ್ತದ ಇಲ್ಲ, ಶರ್ಟು ಪ್ಯಾಂಟು ಚಡ್ಡಿ ಎಲ್ಲ ಹಾಕೊಂಡು ಏನು ಇಲ್ಲ. ಅಲ್ಲೋಣ ಹಿಮಾಲಯದಾಗೆ ಕುರಿ ಓಡಾಡ್ತದೆ, ಅಲ್ಲೇ ಒಂಥರ ಕುರಿ ಇರ್ತದಂತೆ. ಹಿಮಾಲಯ ಚಳಿನೇ ತಡಿತದೆ ಈ ಕಂಬಳಿ ಜಾಸ್ತಿ ಕಯ ಅಲ್ಲ ಇರ್ಲಿ, ಈ ಕುರಿಯಿಂದ ಮೇಲೆ ಕೂದಲು ಇರ್ತೈತಿ ಇಲ್ವೇನವ ಅಂದ್ರೆ ಅದ್ರ ಶಕ್ತಿ ಏನು ಅದನ್ನ ಹೇಳು ನೀನು. ಅಂದ್ರೆ ಅಂಥ ಚಳಿದಲ್ಲೇ ಅಷ್ಟು ರಕ್ಷಣೆ ಕೊಡ್ತದೆ ದೇಹಕ್ಕೆ. ನೋಡಪ್ಪ ದೇವ್ರು ಆಯ್ತಾ, ಎಲ್ಲೆಲ್ಲಿ ಯಾವ್ಯಾವ ಇದು ಊರಲ್ಲಿ ಏನೇನು ಹುಟ್ಟಿಸ್ಬೇಕು ಅದೆಲ್ಲ ಗೊತ್ತಿರ್ತದೆ. ಅದೇನು ಅವಾಗುಣ ಅಂತಾರಲ್ಲ ಅಂತಲ್ಲಪ್ಪ, ಅವಾಗುಣಕ್ಕೆ ತಕ್ಕಂತೆ ಮನುಷ್ಯನು ಇರ್ತಾನಂತೆ ಈ ಪ್ರಾಣಿ ಪಕ್ಷಿಗಳು ಇದ್ದವಂತೆ. ನೋಡಪ್ಪ ಈಗ ನಾವು ಏನಪ್ಪ ಈ ಮೈಸೂರು ಸುತ್ತಮುತ್ತ ಇಮಿ ಅಲ್ವಾ, ಅದೇ ನ್ಯಾಪಾಡ ಬ್ಯಾಡಕಯ್ಯ ಅಸಾಮ್ ಪಸಾಮ್ ಅಂತಾರಲ್ಲಪ್ಪ, ನಮ್ಮಂಗೆ ಇದ್ದಾರೆ ಅವರು ನೋಡಕ್ಕೆ ವ್ಯತ್ಯಾಸ ಇಲ್ವಾ, ಅಲ್ಲೆಲ್ಲ ಗುಡ್ಗಾಡಲ್ಲ ಕುಳಿಕೆ ಪಳಕೆ ಇರ್ತವೆ. ಅವಾಗುಣ ಅಂತೀವಲ್ಲಪ್ಪ ಆಯ್ತಾ, ಅವಾಗುಣಕ್ಕೆ ತಕ್ಕಂತೆ ಮನುಷ್ಯ ಇದ್ದಾನಂತೆ ಹಂಗೆ ಪ್ರಾಣಿ ಪಕ್ಷಿಗಳು ಅಲ್ಲೆಲ್ಲ ಕಣ್ಣು ಬೆಟ್ಟ ಗುಡ್ಡ ಏನು ಕಣಿವೆ ಪಣವೆ ಎಲ್ಲ ಇರ್ತೈತೆ. ಅದ್ರ ಸಂಧಿ ಪಂದಿನಲ್ಲೆಲ್ಲ ಓಡಾಡ್ಬೇಕು ಅಂದ್ರೆ ಹಂಗೆ ಇರ್ಬೇಕು, ಹಂಗಿರ್ತಾರ ಅವ್ರು ಹಂಗಿರ್ತಾರೆ. ಈಗ ನಾಗರ ಪಂಚಮಿ ಅಂತ ಏನೋ ಹೇಳ್ತಿದ್ಯಲ್ಲ ಪಜಯಣ್ಣ, ಈಗ ವರಮಾಲು ವರಮಹಾಲಕ್ಷ್ಮಿ ಬಂದು ಅವುಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಇದ್ದಾವಲ್ವಪ್ಪ. ಹ್ಞೂ ಐತೆ ಕಣ್ಣ, ಈಗ ನಮ್ ಗದ್ದೆಲ್ ನೋಡಲ್ವಾ ಕೆರೆ ಅವನ. ಮೊನ್ನೆ ಮಡಿಕೇರಿದ ಯಾರೋ ಕಳ್ಸಿದ್ರು ಕಣ್ಣ ಪಟವ ಐದೋಡಿ ಏನು ಎರಹುಳ ಬಂದ್ಬಿಡದಂತೆ. ಇಲ್ಲ ಆಮೇಕೆ ಪರೀಕ್ಷೆ ಎಲ್ಲ ಮಾಡಿಸಿ ಹೇಳದ್ರಂತೆ, ಈಗ ನೀರ್ ಜಾಸ್ತಿ ಆಗ್ಬಿಡದಲ್ಲ ಕೆಳಗಡೆ ಇರೋವೆಲ್ಲ ಮೇಕ್ ಬತ್ತಕೊಡ್ತಾವಂತೆ ಸಾಕಾಗ್ದಲ್ಲ. ಅಲ್ಲ ಕಣ್ಜಯಣ್ಣ ಕೆಳಗಡೆವೆಲ್ಲ ಮೇಲಕ್ ಬತ್ತವೆ ಅಂದ್ರೆ ಅದೇ ನಿಧಿ ಇರ್ತದಂತಲ್ಲಪ್ಪ ಕೆಳಗೆ ಬಂದ್ರೆ ಕರಿ ನಾವು ಬತ್ತೀವಿ ನೋಡಕ್ಕೆ ನೋಡಕವ್ವ ಎತ್ಕೊಂಬರಕಲ್ಲ. ಹಳೆ ಕಾಲದ ನಿಧಿನ ಹಾವು ಕಾಯ್ತಿರ್ತದಂತೆ, ಹಾವು ಬಂದ್ಬಿಡ್ತದೆ ಜೋಪಾನ ಹೋಗಿ ಬಿಟ್ಟಿಯ ಮತ್ತೆಲ್ಲಾರು ಕುಡಿಕೆ ಪಡಕೆ ಸಿಕ್ತು ಅಂತ. ಇಲ್ಲ ಈಗ ನಾನೇನೋ ಹೋಗೋದಿಲ್ಲ ಕಣ್ಬಿಡು, ಏನ್ ನನ್ ಮಾತ ಕೇಳ್ಕಂಡು ಏನಲ್ಲ ಮ್ಯಾಕ್ ಬತ್ತಾರ ಜಾಗ ಕೊಟ್ಟುಗಿಟ್ಟು. ಅಂದ್ರೆ ಎರೆಹುಳ ಫೋಟೋ ಹೊಡೆದ್ ಕಳ್ಸಿ ಹೇಳಿದ್ರು ಅಂದ್ರ ಭೂಮಿನಾಗ ಅವು ಇರ್ತಾವ ನೋಡಪ್ಪ, ನಾವು ಕಂಡಿಲ್ಲ ಅಂದಾಕ್ಷಣ ಭೂಮಿ ಒಳಗೆ ಇರೋದೆಲ್ಲ ನಂಗೆ ಗೊತ್ತದೆ ಅಂತಲ್ಲ. ಅಂದ್ರೆ ಅದು ಅಷ್ಟು ಉದ್ದನೆ ಎರೆಹುಳ ಅದೇ ಅಂದ್ರೆ ಭೂಮಿ ಎಷ್ಟು ಆಳದಾಗಿರ್ಬೋದು, ಹೆಂಗ್ ಫಲವತ್ತತೆ ಮಾಡ್ತಾ ಇರ್ಬೋದು. ಈಗ ವರಮಹಾಲಕ್ಷ್ಮಿ ಹಬ್ಬ ನಿನ್ನೆಕೋ ಗೆಪ್ತಿ ಮಾಡ್ಕೊತಾ ಇದ್ಲು ಕಮಲಕ್ಕ, ಯಾಕವ ಸ್ವಲ್ಪ ಸೀರೆ ತರಬೇಕಿತ್ತು ಕಣ್ಣ ಪಟ್ಟಣಕ್ಕೆ ಹೋಗಿ ಉಡ್ಸಕ್ಕೆ. ಇಲ್ಲಿ ತನಕ ಮಾತಾಡಿ ಪಟ್ಟಣ ತನಕ ಓದಿಯವ, ಈ ಪಕ್ಕದೂರಲ್ಲಿ ಮಗ್ಗಿಲ್ವಾ ಚೆನ್ನಾಗೈತೆ ಅಲ್ಲಿ. ಮತ್ತೆ ನಮ್ಮ ಹೆಂಡ್ರಿಗೂ ಒಂದೆರಡು ಸಾರೆ ಇವನು ಕರ್ಕೊ ಹೋಗಿದ್ದೆ, ಇವನು ಇವನೇ ಅಂದಿದ್ದು ಪಟ್ಟಣ ಕರ್ಕೊಂಡು ಹೋಯ್ತೀನಿ ನಡಿ ಅಂತ. ಮತ್ತೆ ಹೇಳೋದಲ್ವಾ ನೀನು, ಇವ ಬಣ್ಣ ಬಣ್ಣ ಸೀರೆ ಇಷ್ಟ ಪಡ್ತಾಳಲ್ಲಪ್ಪ, ಅದಕ್ಕೆ ನಾನು ಆಯ್ತು ಕವ್ವ ಪಟ್ಟಣಕ್ಕೆ ಹೋಗಮ್ಮ ಅಂತ ಹೇಳಿದೆ. ಬೇಡ ಬಿಡಂಗರ್ ಇಲ್ಲೇ ಹೋಗೋಣ. ನಾನು ಏಳು ಸಾರೆ ತಕೊಂಡಿ, ನಾನು ಮನೆಯವ್ರಿಗೊಂದು ಕೊಟ್ಟಿ, ಇನ್ನೊಂದು ಯಾರು ಕೊಟ್ಟಿ ಕೆಂಪಿ ಕೊಟ್ಟಿವ್ನಿ, ಅವಳು ಹಬ್ಬ ಕರೀತಾಳೆ. ನೀನು ಹಂಗಾರೇ ನಾನೇ ನಿನ್ನೇನ್ ಕರಿಯೋ ಹಂಗಿಲ್ಲ, ಎರಡೆರಡು ಮನೇಲಿ ಉಂಡ್ಕೊಂಡು ನೀನು ಇನ್ ನಮ್ಮನೆ ದಿಕ್ಕಕ್ಕೆ ಬರೋದು ಯಾವಾಗ? ಬೆಳಗ್ಗೆ ಒಂದ್ ಕಡೆ, ಮಧ್ಯಾಹ್ನ ಒಂದ್ ಕಡೆ ಟವಲ ಆಸವನೆ, ರಾತ್ರಿ ನಿಮ್ ಮನೆಗೆ ಬತ್ತಂತೇನು ಅಲ್ಲಕಯ್ಯ ಲಕ್ಷ್ಮಿ. ಲಕ್ಷ್ಮಿ ಬರ ಸಾಯಂಕಾಲವೇ ಜಯಣ್ಣ ಕಮಲಕ ತಿಳ್ಕ ಒಂದ್ ಗುಣ್ಣಾಗ ಹಸಿವು ಗೊತ್ತಾಗದಿಲ್ಲ, ಹೊಟ್ಟ ತುಂಬಿದ್ರು ಎರಡು ಕುಳಕ ನುಂಕಬೋದು ಕಣ, ಅದೇನ್ ಮಾಡು ಅಚ್ಚುಕಟ್ಟಾಗಿ. ಅದೇನೇನ್ ತಂದಿದೆ ಅಲ್ಲವಾ, ಎಲ್ಲ ನಮ್ಮನೆಗೆ ಬರ್ಲಿ ಅಂತ ಕೇಳ್ಕೋಬೇಡ, ಒಸಿ ನಮ್ಮನೆ ದಾರಿನೂ ತೋರ್ಸು. ಜಯಣ್ಣನ್ ಮನೆ ಚಂದ್ರಣ್ಣ ಅದೇನ ಈಗ ಗೂಗಲ್ ಮ್ಯಾಪ್ ಕಳಿಸ್ತಾರಲ್ಲ, ಕಳಿಸ್ತೀವಿ ನಿಮ್ಮನೆಗ್ ಬಂದ್ರೆ ನಮ್ಮನೆಗೂ ಹೋಗಿ ಅಂತ ಹೇಳ್ಬಿಡು. ಎಲ್ಲದೇನ ಮೊಬೈಲ್ ಅಲ್ಲೇ ನೋಡ್ಕೊಂಡು ಹೋಗ್ಬೋದಂತಲ್ಲವಾ, ಏನ್ ಮುಂಚೆ ಹಂಗೇನ್ ಹುಡ್ಕಂಗಿಲ್ಲ ಅಥವಾ ರಸ್ತೆ ಪಕ್ಕ ಕುಂತವ್ನ ಕೇಳಂಗಿಲ್ಲ. ಲಕ್ಷ್ಮಿ ಕೊಟ್ಬಿಡು ಆಯ್ತಾ, ನಮ್ಮನಗೂ ಹೊಸ ಸಿ ಬರ್ಲಿ. ಆಯ್ತು, ನಾಳೆ ಹೋದ್ರಾಯ್ತು. ಯವ್ವ ನಾಗರ ಪಂಚಮಿ ಏನಾದ್ರು ಎಲ್ಲ ಉಂಡೆಗಳೈತೆ ಕಣ್ಣ, ತತ್ತಿನ ಇವನ್ ಅವತ್ತಿನ ಬಂದಿಲ್ಲ ತಂಬಿಟ್ಟು ಎಲ್ಲ ಮಾಡಿಲ್ವ ಕಣ್ಣ. ತತ್ತವ್ವ ಅದ್ಯಾಕ ತಡ ಮಾಡ್ದಿ, ತಡ ಯಾಕೆ ಬಂದೆ ಇರು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಆಗಸ್ಟ್ 4 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಅರಿಶಿಣ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿ ಡಾಕ್ಟರ್ ಜಿಎಚ್ ಯೋಗೀಶ್ ಮತ್ತು ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಪಡಗೂರಿನ ರಾಘವೇಂದ್ರ. ಘನಜೀವಾಮೃತ ಹೌದು ಸರ್, ಘನಜೀವಾಮೃತ ಅಂತ ಅದನ್ನ ಮಾಡಿಟ್ಕೊಂಡು ಇರ್ತೀನಿ ಸರ್. ಅದನ್ನ ಅರ್ಶನ ಹಾಕ್ಬೇಕಾದ್ರೆ ಮುಂದೆ ಅರ್ಶನ ಹಾಕ್ತಿರ್ತಾರೆ, ಅದ ಹಿಂದ್ಗಡೆ ಅದನ್ನ ಇಟ್ತೀನಿ ಸರ್. ಅದನ್ನ ಎಲ್ಲಿ ಬೆಡ್ ಮೇಲೆ ಅರ್ಶನ ಮೇಲೆ ಅದನ್ನ ಇಟ್ಬಿಟ್ಟು ಪುನಃ ಮೊನ್ನೆ ಏರ್ ಹಾಕ್ತೀವಿ, ಮತ್ತೆ ಮೊನ್ನೆ ಏರ್ ಹಾಕ್ತೀವಿ. ಅದನ್ನೇನು ಉಂಡೆ ತರ ಮಾಡ್ಕೊಂಡ್ರೆ, ಉಂಡೆ ರೀತಿ ಮಾಡಿಟ್ಕೊಂಡ್ರೆ ಘನಜೀವಾಮೃತ ಹೌದು ಸರ್. ಘನಜೀವ ಉಂಡೆ ರೀತಿ ಮಾಡಿಟ್ಕೊಂಡ್ರೆ ಆಮೇಲೆ ಹಾಕ್ಬೇಕಾದ್ರೆ ಪುಡಿ ಮಾಡ್ಕೊಳ್ಳೋದು ಸರ್. ಅದು ಮಾಡಿ ಇಟ್ಕೊಂಡಿರೋದು ಹಾಕ್ಬೇಕು ಅಂದ್ರೆ ಪುಡಿ ಮಾಡ್ಕೊಳ್ಳೋದು ಅಂದ್ರೆ ಅರಶಿನ ಇಟ್ಬಿಟ್ಟು ಅದ್ರ ಮೇಲೆ ಪುಡಿ ಉದುರಿಸ್ತೀವಿ, ಅದ್ರ ಮೇಲೆ ಮಣ್ಣಾಕ್ತೀವಿ, ಅದ್ರ ಮೇಲೆ ಮತ್ತೆ ಮಣ್ಣಾಕ್ತೀವಿ ಸರ್. ಆಗೇನಾಗುತ್ತೆ ಮಣ್ಣು ಹಾಕಿದಾಗ ಏನಾಗುತ್ತೆ, ಬಿಸಿಲಿಗೆ ಕಾಯಿಲ್ಲ ಸರ್ ಅರಶಿನ. 5 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ಜಿಲ್ಲಾ ಮೀನುಗಾರಿಕಾ ಉಪನಿರ್ದೇಶಕರಾದ ಜಿಎಚ್ ಮಂಜುನಾಥ್ ಹಾಗೂ ಕೆಆರ್ ನಗರ ತಾಲೂಕು ಮೀನುಗಾರಿಕಾ ಸಹಾಯಕ ನಿರ್ದೇಶಕರಾದ ಎಚ್ವಿ ಶಿವರಂಜನ್. 6 ಬುಧವಾರ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ದೇಸಿ ಬಿತ್ತನೆ ಬೀಜ ಮತ್ತು ತಳಿಗಳ ಸಂರಕ್ಷಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಭಾಗವಹಿಸುತ್ತಾರೆ ಉಪ ಕೃಷಿ ನಿರ್ದೇಶಕರಾದ ಎಸಿ ಮಂಜು. ನಂತರ ನಮ್ಮ ನಿಲಯದಿಂದ ಬಾನುಲಿ ಬೇಸಾಯ ದಣಿವರಿಯಾದ ಕೃಷಿಗೆ ನಮ್ಮ ಸಹಾಯ. ನಮ್ಮಲ್ಲಿರೋದೆಲ್ಲ ಹೆಚ್ಚು ಕಮ್ಮಿ ನೀವು ನೋಡದೇ ಇರೋದು ತಿಂದೇ ಇರುವಂತಹ ಹಣ್ಣಿನ ಗಿಡಗಳುಂಟು. ಅದರ ಜೊತೆಗೆ ನಮ್ಮಲ್ಲಿ ನರ್ಸರಿ ಇದೆ, ಟ್ರೈನಿಂಗ್ ಸೆಂಟರ್ ಮಾಡಿಕೊಟ್ಟಿದ್ದೀವಿ, ಮತ್ತು ಅಕಾಮಡೇಷನ್ನು ಇದೆ ಟೂರಿಸಮ್ ಆಗ್ರೋ ಟೂರಿಸಮ್ ಮಾಡಲಿಕ್ಕೆ. ನೀವು ಬಂದರೆ ನಮ್ಮಲ್ಲಿ ನಿಮಗೆ ಅಗ್ರಿಕಲ್ಚರ್ ಬಗ್ಗೆ ಆಗಲಿ ತೋಟಗಾರಿಕೆ ಬಗ್ಗೆ ಆಗಲಿ ಒಂದಷ್ಟು ಒಳ್ಳೆ ಮಾಹಿತಿಗಳು ಸಿಗ್ತದೆ. ಆಗಸ್ಟ್ 7 ಗುರುವಾರ ಶುಂಠಿಯ ಕೀಟ ರೋಗಗಳ ಸಮಗ್ರ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಸ್ಯ ರೋಗಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಕುಮಾರ್ ಕೆ ಹಾಗೂ ಕೀಟಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಕೆ ರಾಮೇಗೌಡ. ಮತ್ತೆ ಇವ ಜಂತು ಹುಳುಗಳು ಅಂತ ಹೇಳಿದೆ, ಜಂತು ಹುಳುಗಳು ಎಲ್ಲಿ ಇರ್ತವೋ ಅವು ಕೆರೆದು ಬೇರುಗಳನ್ನು ಅಥವಾ ಗೆಡ್ಡೆಗಳನ್ನು ಕೆರೆದು ಗಾಯ ಮಾಡೋದ್ರ ಮುಖಾಂತರ ಈ ಶಿಲೀಂಧ್ರಗಳೇನಾಗ್ತವೆ, ಆ ಒಂದು ಗಾಯ ಮಾಡಿರೋ ಜಾಗದಲ್ಲಿ ಇದು ಎಂಟ್ರಿ ಆಗೋದಕ್ಕೆ ಅನುಕೂಲ ಆಗಿ ಎಲ್ಲೆಲ್ಲಿ ಜಂತುಗಳು ಇರ್ತವೋ ಜಂತುಗಳಿಂದ ಕೆರೆದು ಆಗ್ತಕ್ಕಂಥ ಗಾಯದ ಜೊತೆಗೆ ಇದನ್ನು ನಾವು ಒಂದು ಪ್ರೀ ಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂದರೆ ಈ ಶಿಲೀಂಧ್ರಗಳು ಬೇರು ಒಳಗಡೆ ಹೊಕ್ಕೋದಕ್ಕೆ ಅನುಕೂಲ ಮಾಡೋದ್ರಿಂದ ಈ ಗೆಡ್ಡೆ ಕೊಳೆ ರೋಗ ಇನ್ನೂ ಉಲ್ಬಣ ಆಗುತ್ತೆ. ಎಲ್ಲೆಲ್ಲಿ ಜಂತು ಹುಳ ಇರುತ್ತೋ ಅಲ್ಲಿ ಈ ರೋಗದ ಬಾಧೆ ಇನ್ನೂ ಉಲ್ಬಣಗೊಳ್ಳುತ್ತೆ ಅಂತ ನಾನು ಹೇಳ್ತೇನೆ. ಆಗಸ್ಟ್ 8 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಹವಾಮಾನ ಮಿತ್ರ, ಪ್ರಾಯೋಜಕರು ಪರಿಸರ ನಿರ್ವಹಣೆ ಹಾಗೂ ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು. ನಂತರ ನಮ್ಮ ನಿಲಯದಿಂದ ಸಂಶೋಧನಾ ಸಾರ. ಮಾವಿನ ಹಣ್ಣಿನ ಕಾಲ ಈಗ ಮುಗಿತಾ ಬಂತು. ನಾವು ಸಾಕಷ್ಟು ಮಾವಿನ ಹಣ್ಣನ್ನು ಕೂಡ ತಿಂದ್ವಿ. ಆದರೆ ಒಂದು ಸಮಸ್ಯೆ ಅಂದರೆ ಮಾವಿನ ಹಣ್ಣನ್ನು ನಾವು ಹೆಚ್ಚು ದಿನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅದು ಬೇಗ ಕೊಳೆತು ಹೋಗುತ್ತೆ. ಆಗಸ್ಟ್ 9 ಶನಿವಾರ ತರಕಾರಿ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಟಿ ನರಸೀಪುರ ತಾಲೂಕು ರಂಗಸಮುದ್ರದ ಕೃಷಿಕ ದಂಪತಿ ಬಸವರಾಜ್ ಹಾಗೂ ಮಂಗಳ ಗೌರಮ್ಮ. ಏನ್ ಮಾಡಬೇಕು ಟೊಮೆಟೋದಲ್ಲಿ ಒಳ್ಳೆ ಇಳುವರಿ ತಗೋಬೇಕು ಅಂದ್ರೆ, ಚೆನ್ನಾಗಿ ಗಿಡನ ಫಸ್ಟ್ ನೆಟ್ಟಿ ಅದಕ್ಕೇನೆ ನೀರು ಹಾಕ್ತಾರೆ, ತಿಂಡಿ ಹಾಕ್ತಾರೆ, ಅದೇ ತರ ಅದೇನೇನು ಔಷಧಿ ಅದೇನು ಹೇಳ್ತಾರಲ್ಲ ಅದೆಲ್ಲ ಹಾಕೊಂಡು ಮಾಡ್ಕೊಂಡು ಹೋಗ್ತಾರೆ, ಅದ್ರಂಗೆ ಅದು ಫಲ ಕೊಡುತ್ತೆ ಸರ್. ಎಷ್ಟು ದಿವಸ ಕಾಯಿ ಕುಯ್ದಿದ್ರಿ ಟೊಮೆಟೋ? ಅದು 2.5 ತಿಂಗಳಿಗೆ ಏನೋ ಬರುತ್ತೆ ಸರ್ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಆಮೇಲೆ ಚೆನ್ನಾಗಿ ಸಿಗುತ್ತೆ ಗುಳಣ ಅಂದ್ಬಿಟ್ಟು, 1.5 ತಿಂಗಳಿಗೆ ಏನೋ ಸಿಗುತ್ತೆ ಸರ್ ಅದು. ಹೌದಾ? ಆಮೇಲೆ ಒಂದೂವರೆ ತಿಂಗಳು 2 ತಿಂಗಳವರೆಗೆ ಫಲ ಗಿಡದಲ್ಲಿ ಹೆಂಗಿರುತ್ತೆ ಆ ಥರ ಸಿಗುತ್ತೆ ಸರ್, ಸಿಗೋವರೆಗೂ 1 ತಿಂಗಳು 1.5 ತಿಂಗಳು ಆಗಬಹುದೇನೋ. ಆಗಸ್ಟ್ 10 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಮರ್ತ್ ಬಿಟ್ಟಿದ್ದಾಗ ಈ ಕೃಷ್ಣ ಪರಮಾತ್ಮ ಇಮ್ಮ ಮರ್ತ್ ಬಿಟ್ಟವನೆ ಕೀಚ್ಕ ಹಿಂಗೆ ಕೀಡ್ಲ ಕೊಡ್ತಾನೆ ಇರ್ತಾನೆ ದ್ರೌಪದಿಗೆ ಅಂತ ಅನ್ಬಿಟ್ಟು ಒಂದಿನ ಅಡುಗೆ ಮನೆಗೆ ಹೊಸ ತರಕಾರಿ ಬಿಟ್ನಂತ ಕಯ್ಯ, ಅದೇ ಈರುಳ್ಳಿ. ಅಲ್ಲಿವರೆಗೂ ಈರುಳ್ಳಿ ಅಂದ್ರೆ ಗೊತ್ತಿರ್ಲಿಲ್ವಂತೆ ಕವ್ವ, ಕಥೆನಾಗದೆ ಆಯ್ತಾ, ಕಥೆನಾಗದೆ ಅವಾಗ ಬುಟ್ಟಾಗ ಇದ್ಯಾದ ಹೊಸ್ದಾಗ ಬಂದ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಎಡಿಯಕ್ ಶುರು ಮಾಡಂದಂತೆ. ಯಾವ್ದಾ ಈರುಳ್ಳಿ ಸಿಪ್ಪಿಯ ಅಮಗ ನೆನ್ಪಾಯ್ತದಂತೆ ದುಶ್ಯಾಸನ ಸಭೆಯಲ್ಲಿ ದ್ರೌಪದಿ ಸೀರೆ ಹಿಂಗೆ ಅಲ್ವಾ ಸೆಳದಾಗ್ತಿದ್ದು ಅಂತ ಅನ್ಬಿಟ್ಟು ನೆನಪಾಯ್ತಂತೆ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ, ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ ಮುಂದಿನ ವಾರ ಇದೇ ಸಮಯಕ್ಕೆ. ಶ್ರೀಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಅತಿಯಾದ ಯೂರಿಯಾ ಬಳಕೆ ಕ್ಯಾನ್ಸರ್ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯನ್ನು ಹೊಂದಿರುವ ಕೊಪ್ಪಳ, ಬಳ್ಳಾರಿ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗುತ್ತಿದ್ದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶವು ಕ್ಯಾನ್ಸರ್ ಹಬ್ ಆಗುವಂತಹ ಆತಂಕ ಶುರುವಾಗಿದೆ. ಕೊಪ್ಪಳ ಸೇರಿದಂತೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 10 ವರ್ಷಗಳಲ್ಲಿ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಹಾಗೂ ಜನಿಸುವ ಮಕ್ಕಳಲ್ಲಿ ರಕ್ತಹೀನತೆಯೂ ಕಾಣಿಸಿಕೊಳ್ಳುತ್ತಿದೆ. ಇದಕ್ಕೆ ಪ್ರಮುಖ ಕಾರಣವೇ ಅತಿಯಾದ ಯೂರಿಯಾ ಬಳಕೆ ಮತ್ತು ಕಳೆನಾಶಕ ಬಳಕೆ ಎಂದು ಕೊಪ್ಪಳ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರು ಹಾಗೂ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ತಿಳಿಸಿದ್ದಾರೆ. ಇದನ್ನು ನಿಖರವಾಗಿ ಹೇಳುವ ಯಾವುದೇ ಅಧ್ಯಯನ ವರದಿಗಳು ಈವರೆಗೂ ಬಹಿರಂಗವಾಗಿಲ್ಲ. ಹೊಲಗಳಲ್ಲಿ ಬೆಳೆಗಳಿಗೆ ಬಳಸುವ ಯೂರಿಯಾ ನೀರಿನಲ್ಲಿ ಸೇರ್ಪಡೆಯಾಗುತ್ತದೆ. ಆ ನೀರು ಹರಿದು ಹೋಗಿ ಜಲಸಂಗ್ರಹಾರಗಳನ್ನು ಸೇರುತ್ತದೆ. ಈ ನೀರಿನ ಬಳಕೆ ಕ್ಯಾನ್ಸರ್ ಬರಲು ಪ್ರಮುಖ ಕಾರಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಕುರಿತು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಿಂದ ಅಧ್ಯಯನ ನಡೆದಿದೆ. ಕಳೆದ ವರ್ಷ ಹುಬ್ಬಳ್ಳಿಯ ಕ್ಯಾನ್ಸರ್ ಸಂಶೋಧನಾ ಕೇಂದ್ರದಿಂದ ಕೊಪ್ಪಳದಲ್ಲಿ ಕ್ಯಾನ್ಸರ್ ತಪಾಸಣಾ ಶಿಬಿರ ನಡೆಸಿದಾಗ ನಾಲ್ವರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯಲ್ಲಿ ಅತಿಯಾಗಿ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ, ಕಳೆನಾಶಕ ಬಳಕೆ ಮಾಡುತ್ತಿರುವುದು ಮತ್ತು ಅದರಿಂದ ಆಗುತ್ತಿರುವ ದುಷ್ಪರಿಣಾಮದ ಬಗ್ಗೆ ಅಧ್ಯಯನ ನಡೆಯಬೇಕು. ಅದರಲ್ಲೂ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಳ ಆಗಿರುವ ಕ್ಯಾನ್ಸರ್ ರೋಗಿಗಳ ಅಧ್ಯಯನ ಮಾಡುವ ಅಗತ್ಯವಿದೆ ಎಂದು ವರದಿಯಾಗಿದೆ. ಮ್ಯಾಂಗ್ರೋವ್ ಕಾಡುಗಳು ಅಥವಾ ಮ್ಯಾಂಗ್ರೋವ್ ಜೌಗು ಪ್ರದೇಶಗಳು ಉಷ್ಣವಲಯ ಮತ್ತು ಉಪ ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವಂತಹ ಒಂದು ವಿಧದ ಸಸ್ಯವರ್ಗ. ಇವು ಕರಾವಳಿ ಪ್ರದೇಶಗಳಲ್ಲಿ ಉಪ್ಪು ನೀರಿನಲ್ಲಿ ಬೆಳೆಯುತ್ತೆ ಹಾಗೂ ಅನೇಕ ಜೀವಿಗಳಿಗೆ ಇದು ವಾಸಸ್ಥಾನ ಕೂಡ ಆಗಿದೆ. ಇವು ಪರಿಸರ ವ್ಯವಸ್ಥೆಗೆ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಈ ಮ್ಯಾಂಗ್ರೋವ್ ಕಾಡುಗಳು ಸಮುದ್ರ ತೀರದಲ್ಲಿ ಇರೋದ್ರಿಂದ ಮಣ್ಣಿನ ಸವಕಳಿ ಕೂಡ ಕಡಿಮೆಯಾಗುತ್ತೆ. ಇವು ಪೊದೆಗಳ ರೀತಿ ಬೆಳೆಯುತ್ತೆ. ಇವುಗಳ ಬೇರು ನೀರು ಮತ್ತು ಮಣ್ಣನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯ ಮಾಡುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಅನೇಕ ಮೀನು, ಏಡಿ ಮತ್ತು ಪಕ್ಷಿಗಳಿಗೆ ಆಶ್ರಯ ಮತ್ತು ಆಹಾರವನ್ನು ಕೂಡ ಒದಗಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ಹುಲಿಗಳು ಮತ್ತು ಇತರ ಪ್ರಾಣಿಗಳು ಸಹ ಈ ಪೊದೆಯಲ್ಲಿ ಬಂದು ವಾಸ ಮಾಡ್ತವೆ. ಇವು ಮಣ್ಣಿನ ಸವಕಳಿಯನ್ನು ತಡೆಯುತ್ತೆ, ಜೊತೆಗೆ ನೀರಿನ ಗುಣಮಟ್ಟವನ್ನು ಕೂಡ ಸುಧಾರಿಸುತ್ತೆ. ಇಂಗಾಲವನ್ನು ಹೀರಿಕೊಳ್ಳುವ ಮೂಲಕ ಹವಾಮಾನದಲ್ಲಿ ಆಮ್ಲಜನಕದ ಪ್ರಮಾಣ ಜಾಸ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಮ್ಯಾಂಗ್ರೋವ್ ಕಾಡುಗಳು ಮೀನುಗಾರಿಕೆಗೆ ಕೂಡ ಆಧಾರ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳು ನಾಶವಾಗುತ್ತಿವೆ. ಅವುಗಳ ಸಂರಕ್ಷಣೆಗಾಗಿ ಈಗ ಕ್ರಮಗಳನ್ನು ಕೈಗೊಳ್ಳುವುದು ಬಹಳ ಮುಖ್ಯವಾಗಿದೆ. ಈ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆಯು ಆಕಾಶವಾಣಿಯ ಸಹಯೋಗದೊಂದಿಗೆ ಪ್ರಪಂಚಕ್ಕೆ ಮ್ಯಾಂಗ್ರೋವ್ ಕಾಡುಗಳ ಮಹತ್ವ ಹಾಗೂ ಅವುಗಳ ಸಂರಕ್ಷಣೆಯನ್ನು ಕುರಿತ ಸಂದೇಶವನ್ನ ನೀಡ್ತಾ ಇದೆ. ಬನ್ನಿ ಈಗ ಆ ಸಂದೇಶವನ್ನ ಕೇಳೋಣ. This message is from UNESCO in collaboration with Akashvani. How climate change affects us. Climate change threatens human life by reducing fresh water, disrupting food supplies and worsening air quality, especially for vulnerable groups. It accelerates biodiversity loss, increasing risks to health and food security. Extreme weather events like heat waves, floods and droughts are more frequent, causing displacement and harm. Climate change can drive migration from coastal and flood-prone areas. While some regions may see short-term benefits, most will face severe challenges. Here's a terrible fact. Around 1 million plant and animal species face extinction, many within decades. Climate change mitigation and adaptation. We can fight climate change by reducing emissions through clean energy, stopping deforestation, and restoring ecosystems like forests and mangroves. This is mitigation, addressing causes. Adaptation means preparing for impacts by improving food systems, water management and disaster response, especially for vulnerable communities. Even with these efforts, some losses and damages are unavoidable. Here's a dreadful insight. If current trends continue, global temperatures could rise over 3 degrees Celsius this century. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೇಳುಗರೆ, ಇದೇ ತಿಂಗಳ 5ನೇ ತಾರೀಕು ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯ